ಅದೇ ಮೆಸೇಜ್ ನಲ್ಲಿ ಬರ್ದಿದೆ, ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಇದೀಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸದುರ್ಗ ತಾಲೂಕು ಆದ್ರಿಕಟ್ಟೆಯ ಶ್ರೀದೇವಿ ಕಲಾ ಮತ್ತು ಸಾಂಸ್ಕೃತಿಕ ತಂಡದ ಸದಸ್ಯರು ಪ್ರಸ್ತುತಪಡಿಸುವ ನಾಟಕ ಅನ್ನದಾತ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಅಲ್ಲವ್ವ, ಒತ್ತು ಹುಟ್ಟಿ ಎಷ್ಟತ್ತಾಯ್ತು ತಾಯಿ, ಕೋಳಿ ಕೂಗಿದ್ದು ನಿನಗೆ ಕೇಳಿಸ್ಲಿಲ್ವವ್ವ? ಅಲ್ಲವ್ವ, ಕೋಳಿ ಕೂಗೋದ್ರೊಳಗೆ ನಾವು ಎದ್ರೆ ಕೂಳಿಗ್ ಬಂಗಿಲ್ಲ ಅಂತ ದೊಡ್ಡವ್ರು ಹೇಳ್ತಾರವ್ವ. ಆಹಾ, ಇದಕ್ಕೇನ್ ಕಡಿಮೆ ಇಲ್ಲ ನೀನು ತಾಯಿ. ಅವನು ಹೊಲಕ್ಕೆ ಹೋಗ್ತೀನಿ ಅಂದಿದ್ದ ರಾಮ, ಎಬ್ಬರ್ಸವ್ವ. ಎಬ್ಬರ್ಸ್ತೀನಿ ಇರು. ರೀ ರೀ, ಓ ಅಯ್ಯಯ್ಯೋ, ಮೈಯೆಲ್ಲ ನೋವಾಯ್ತು. ಹೀಗೆ ಏನಮ್ಮ, ನಿಮ್ಮ ಅಮ್ಮ ಅವಾಗಿಂದ ಎಬ್ಬರಿಸ್ತಾ ಐತಿ, ಹೊಲಕ್ಕೆ ಹೋಗ್ಬೇಕಂತ ಎದ್ದಾಳ್ರಿ. ಹಾ ಹಾ, ಎದ್ದಿದ್ದೀನಿ ಈಗ. ಸರಿ, ನಾನು ಆಯ್ತು, ಹೊಲಕ್ಕೆ ಬೇಸಾಯ ಹುಡ್ಕೊಂಡು ಹೋಗ್ತೀನಿ. ಹಾ, ಗೊಬ್ಬರನು ತಗೊಂಡೋಗ್ಬೇಕು, ಬೀಜನು ತಗೊಂಡೋಗ್ಬೇಕು. ನೀನ್ ಬೇಗ ಅಡಿಗೆ ಮಾಡಿಟ್ಟು ನಮ್ಮವ್ವ ಇದಾಳಲ್ಲ ಅವ್ನಿಗೆ ಊಟಕ್ ಬಿಡಿಸಿ, ಮಗಳಿಗೆ ಊಟಕ್ ಬಿಡಿಸಿ, ಮಗ ಇದಾನೆ ಊಟಕ್ ಬಿಡಿಸಿ. ಅಯ್ಯೋ ಅಯ್ಯೋ ಅಯ್ಯೋ, ಅವ್ರನ್ನ ಶಾಲೆಗೆ ಕಳಿಸಿ, ನೀನ್ ಬೇಗ ಊಟ ತಗೊಂಡ್ ಬರ್ಬೇಕು, ಗೊತ್ತಾಯ್ತಲ್ಲ. ಅಯ್ಯೋ, ನೀವಿನ್ನು ಹೊಲಕ್ ಹೋಗಕ್ಕಿನ್ನ ಮುಂಚೆಗೆ ಎಲ್ಲ ಊಟ ಊಟ ಅಂತಾನೆ ಇರ್ತೀಯಲ್ಲ ಮಾರಯ್ಯ ನೀನು. ಹೌದು, ಕೆಲಸ ಮಾಡಕ್ಕೆ ಊಟ ಬೇಕಲ್ಲಮ್ಮ. ನಡೀರಿ ಈಗ, ಹೋಗ್ಬೇಕಾರೆ ನ್ಯಾಟ್ ಹೋಗ್ಬೇಡ. ಅಲ್ಲಿ ಒಂದ್ ಗೊಬ್ಬರ ಚೀಲ ಈತಿ, ಅದನ್ ಗಾಡಿ ಮೇಲೆ ಹಾಕೊಂಡು ಹೋಗಿ ಅದ್ ಏನ್ ಬದುಕು ಬಾಳು ಅಂತ ನೋಡಪ್ಪ ಒಂಚೂರು ಸರಿಯಾಗಿ. ಅಲ್ಲಿ ನಮ್ಮ ಈರಣ್ಣ ಗಾಡಿ ಹೋಯ್ತಲ್ಲ, ಗಾಡಿಗೆ ಹಾಕೊಂಡು ಹೋಯ್ದಾನ ಬೀಜನು. ನಾನೀಗ ಬೇಸಾಯ ಹುಡ್ಕೊಂಡು ನಾನು ಹೋಗ್ತೀನಿ, ಊಟಕ್ಕೆ ತಾಂಡ್ ಬರ್ಬೇಕು ಬೇಗ, ಗೊತ್ತಾಯ್ತಲ್ಲ. ಸರಿ ಸರಿ ಸರಿ, ಹೋಗಪ್ಪ ಮುಂಚೆ ಬದುಕಿಗೆ, ಆಮೇಲೆ ಮುದ್ದೆ ತೋತ್ತೀನಿ. ಬೆಳ್ಳನ ಎರಡೆತ್ತು ಬೆಳ್ಳಿ ಬಾರು ಕೋಲು, ಬೆಳ್ಳನ ಎರಡೆತ್ತು ಬೆಳ್ಳಿ ಬಾರು ಕೋಲು, ಹಸ ಮಾಡುತ್ತಾನ ಬಳಿ ಸಾಲ, ಹಸ ಮಾಡುತ್ತಾನ ಬಳಿ ಸಾಲ, ಹಸ ಮಾಡುತ್ತಾನ ಬಳಿ ಸಾಲ. ಅಣ್ಣಯ್ಯ ಬಂಗಾರದ ಶೆಡ್ಡೆ ಬಲಗೈಲಿ, ಬಂಗಾರದ ಶೆಡ್ಡೆ ಬಲಗೈಲಿ, ಹೊನ್ನ ಬಿದ್ದಾರೆ ಬಳಿ ಸಾಲ. ಎದ್ದನವಾ ರಾಮ್, ಓದ್ನವ ಬ್ಯಾಸ ಹುಡ್ಕೊಂಡು ಹೋದ್ರಲ್ಲ ಜಿ, ಹೋಗಲೆ ಒಂದ್ ಗಂಟೆ ಆತಲ್ಲ ನಿನ್ ಮಗ ಬ್ಯಾಸ ಹುಡ್ಕೊಂಡು ಹೋಗಿ. ಒತ್ತುಂಟ ಎದ್ದು ಮನೆ ಕೆಲ್ಸ ಎಲ್ಲ ಮಾಡಿ, ನಾವು ಆ ಕಾಲ್ದಾಗೆ ಕುಟ್ಟದು ಬೀಸದು ನೀರ್ ತತ್ತಿದ್ದು ಕಣವಾರೀ. ನಿನ್ ಕಾಲುದ್ದೆ ಹೇಳ್ತೀಯಲ್ಲ ಜಿ ನೀನು. ನಾವು ವ್ಯವಸಾಯಸ್ತ್ರ ಕಣವ ಹೇಳಿ ಕೇಳಿ, ಹಂಗಾಗಿ ನಾವು ಬೇಗ ಎದ್ದು ಕೆಲಸ ಮಾಡ್ಕೋಬೇಕಣವ, ಮಕ್ಳನ್ನ ಎಬ್ಬರಿಸ್ತೇನವ ಸುಮವ. ಎಬ್ಬರ್ಸ್ತೀನಿ, ಒಂದ್ ಸ್ವಲ್ಪ ಕೂತ್ ಕತ್ತಾಗ ಇಲ್ಲಿ ಪೇಸ್ಟ್ ವ್ಯಾಗ ಅಲ್ಲಿ ಬಿಸಿನೀರ್ನ ಇಟ್ಟಿದೀನಿ, ಅಲ್ಲಿ ಉಜ್ಜಿಗೆಂಬ. ಎತ್ತಾಗಿತ್ತಾಗಿ ಅದೇ ನಿನ್ ಪೇಸ್ಟ್ ನಂದ ಕರ್ಕಿತ್ತಲ್ಲವಾ, ಅದು ಕರ್ಕು ಅದ್ ಎಲ್ಲಿಂದ್ರ ಅಲ್ಲಿ ಬಿಸಾಕ್ತಿಯಲ್ಲವ, ಕರ್ಕ್ ತಂಬರವ ನನಗೆ ಅಲ್ಲಿ ಉಜ್ಜಕ್ಕೆ. ಅಲ್ಲ ನೀನ್ ಈ ಕಾಲದಾಗ ಯಾರ್ ಕುರಂಬಳೆ ತಂದು ನಿನಗೆ ಕರ್ಕ್ ಮಾಡಿ ಕೊಡ್ತಿದ್ದಾರು ಅಂತೀನಿ. ಮಾಡಿರು ನೀನು ಬಿಡಲ್ವಲ್ಲವ, ಎಲ್ಲೆಲ್ಲ ಎಸ್ತ್ ಬಿಡ್ತೀಯಾ ನೋಡು ನಮ್ಮ ಕಾಲದಲ್ಲ ನೋಡು, ನೀವು ನೋಡು ಎಲ್ಲ ಹಲ್ ಕಟ್ಟಿಸ್ಕೊಂಡಿರಿ ಯಾದ್ರಾಗ ಉಜ್ಜಿ ಉಜ್ಜಿ ಉಜ್ಜಿ. ಅಯ್ಯೋ ಇದಕ್ಕೆ ಹಂಗ ಕಡಿಮೆ ಅಲ್ಲಿ ಬಿಡ್ ನೀನು. ಅಮ್ಮ ಏನ್ ನೂಡಲ್ಸ್ ಬೇಕಮ್ಮ? ಹೌದಾ, ನೂಡಲ್ಸ್ ಬೇಕಾ? ಅಯ್ಯೋ ಒಂದ್ ಪ್ಯಾಕ್ ಖಾಲಿ ಆಗಿದೆ ಪಾಪು, ಅಂಗಡಿಗ್ ಹೋಗಿ ತಗೊಂಬ ಮಗಳೇ ಹೋಗಿ. ಏನದ್ ನೂಲು ನೂಲು, ನೀನ್ ಯಾಕಂಗ ಆಡ್ತೀಯ ಅಂತೀನಿ. ಆ ಮಗ ಏನ ತಿನ್ನಕ್ಕೆ ಕೇಳ್ತೀತಿ ಮಾಡ್ಕೊಡ್ತೀನಿ ಅಂದ್ರೆ ನೀನ್ ಯಾಕಂಗ ಆಡ್ತೀಯ? ಕಾಲ ಬಂದು ಬಿಟ್ಟಲ್ಲೇ ಮನೆಯ ಮಾಡಂಗಿಲ್ಲ, ಮಕ್ಳಿಗೆ ರುಚಿ ರುಚಿ ಆದ್ ಕೊಡಂಗಿಲ್ಲ, ಅಂಗಡಿಗ್ ಹೋಗೋದು ಏನೇನು ತತ್ತೀಯ ಪಟ್ಟಣದಾಗಿರವು ಅವು ಎಂದು ಮಾಡಿದ್ರು ಏನ್ ಕತೆನೋ, ಎಂತ ಎಣ್ಣೆ ಹಾಕಿದಾರೋ ಮಕ್ಳ ಆರೋಗ್ಯನೆಲ್ಲ ಕೆಡಿಸ್ತಲ್ಲೇ. ನಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲ ಕಣೆ, ನಾವೆಲ್ಲರೂ ವಡ್ರಾಗಿ ಇಟ್ ಮಾಡ್ಕೊಂಡು ಮಕ್ಳಿಗೆ ಅಂಬ್ಲಿ ಕೊಡ್ತಿದ್ವಿ, ರಾಗಿದ ನಾವು ಕೆಲ್ಸ ಮಾಡ್ತಿದ್ವಿ, ಮಾಲ್ಟ್ ಮಾಡಿ ಕುಡಿಸ್ತಿದ್ವಿ ಕಣೆ ಮಕ್ಳಿಗೆ. ನಿಮ್ ಮೈ ನೋಯಂಗಿಲ್ಲ ನೋಡ, ಈಗ ಅಲ್ಲಿ ಹೋಗೋದು ಅಂಗಡಿ ತರೋದು ಇಲ್ಲಿ ಇಡೋದು, ಮಕ್ಳ ಆರೋಗ್ಯ ಏನಾಗ್ಬೇಕು? ನೀನ್ ಏನ್ ಮಾಡ್ಬೇಕಾಗಿತ್ತ? ಅದೊಂದ್ ಬಿಟ್ರಿ ಬರ್ರಿ ರಾಗಿ ಅದು ಇದು ಇತ್ತಿಂತಿದ್ದೆ ಅನ್ನೋದ್ ಬಿಟ್ರಿ, ಈಗ ನಾಜೋಕಿನ್ ಕಾಲ ಬಂದಿರೋದು, ನಾಜೋಕಿಗ್ ತಕ್ಕನಾಗ್ ತಿನ್ಬೇಕು. ನಿಂಗೇನ್ ಗೊತ್ತು? ಅಜ್ಜಿ ಮಾತ್ ಕೇಳ್ಬೇಡಮ್ಮ, ನನಗ್ ನೂಡಲ್ಸ್ ಮಾಡ್ಕೊಳಮ್ಮ. ಆಯ್ತು ಮಗಳೇ ಮಾಡ್ಕೊಡ್ತೀನಿ, ತಗೋದ್ ಎರಡು ಪ್ಯಾಕ್ ತಗೊಂಬರೋ ಪಾಪ, ಹೋಗಿ ನೂಡಲ್ಸ್ ಮಾಡ್ಕೊಡ್ತೀನಿ ನಿನಗೆ. ಆಳು ಮಾಡಿ ಬಿಟ್ಟಲ್ಲೇ ಮಕ್ಳ ಆರೋಗ್ಯ, ನಾನು ನೀನು ನೋಡ ಎಷ್ಟು ಗಟ್ಟಿ ಇದೀವಿ. ಆ ಮಗ ನೋಡೆ ಗಾಳಿ ಬಂದ್ರ ಆರೋಗ್ಯ ಸಾಕಿದ್ಯಲ್ಲೇ, ನಾನು ನೀನು ಬಿರುಗಾಳಿ ಬಂದ್ರು ಆರೋಗ್ಯಲ್ಲೇ. ಆಗಿನ ಕಾಲ ಆ ವಾತಾವರಣ ಆ ಊಟ ಯಾರು ಕೇಳ್ತಾರೆ ನಮ್ದು? ಇದನ್ನ ಪುರಾಣ ಅಂತಾರೆ. ನಾವ್ ಒಂದ್ ಹೆಚ್ಚು ಮಾತಾಡಿದ್ರಿ ಈಗ. ಸುಮಕ್ಕ ಸುಮಕ್ಕ ಏನ್ ಲತಕ್ಕ ವಸ್ತ್ರಕೋಂಬಾರ್ ಸುಮಕ್ಕ, ವಸ್ತ್ರದಲ್ಲಿ ಒಳ್ಳೆಯ ಅಂಗಡಿ ಬಂದಿತ್ತಂತೆ, ಪ್ಲಾಸ್ಟಿಕ್ ಸಾಮಾನ ಎಲ್ಲವ ಚೆನ್ನಾಗ್ ಹಾಕಿದಾರಂತೆ, ಹೋಗಿ ಅಲ್ಲಿ ತಗೊಂಡ್ ಬರಂಬ. ಯಾರು ವಸ್ತ್ರಗ ಲತಕ್ಕ? ನೀನೊಂಚೂರು ಮೆಲ್ಲಕ್ ಮಾತಾಡೋಣ, ಮಜ್ಜಿಗೆ ಬಾಳ ಚೆನ್ನಾಗ್ ಕ್ಯೂ ಕೇಳ್ತವೆ, ಮೆಲ್ಲಕ್ ಕೇಳಕ್ಕಾಗಲ್ವಿ ನೀನು? ಅಜ್ಜಿವ ಕುಡ್ಕೆ ಮಡಕೆ ಎಲ್ಲ ಏ ಮಡಕ್ ಇಟ್ಕೊಂಡಿಯ ಸುಮಕ್ಕ? ನೀನು ವಸ್ತ್ರಕ್ಕೋಗಿ ಪ್ಲಾಸ್ಟಿಕ್ ಸಾಮಾನ ತಂದು ಎಷ್ಟ್ ಚೆನ್ನಾಗ್ ಮನೆಗೆ ಈಗೆಲ್ಲ ಜೋಡಿಸ್ಕೊಳಕ್ಕೆಲ್ಲ ಎಷ್ಟ್ ಚೆನ್ನಾಗಿದ ಗೊತ್ತೇ ಲತಮ್ಮ? ನಾ ಹೇಳದ್ ಕೇಳೆ, ಮೊನ್ನೆ ರೇಡಿಯೋದಾಗ ಹೇಳ್ತಿದ್ರು ಕಣೆ, ನಾನ್ ಕುಂತಿದ್ದೆ ಎಲೆ ಹಾಕಿ ಅಂತ, ಈ ಪ್ಲಾಸ್ಟಿಕ್ ಬಳಸ್ಬೇಡ್ರಿ, ಪ್ಲಾಸ್ಟಿಕ್ನಾಗ ಇರೋ ಅಂತ ತಿನ್ಬೇಡ್ರಿ, ಹಳೆ ಕಾಲದಾಗ ಏನಿತ್ತು ಕುಡಿಕೆ ಮಡಿಕೆಗ್ ತಿಂದ್ರಿ ಯಾರ ರೋಗೂ ಬರಲ್ಲ ಅಂತ ಹೇಳ್ತಿದ್ರು ಕಣೆ. ನೀನು ಕೆಡೋದಲ್ದಲೆ ನಮ್ಮನೆಲ್ನೂ ಕೆಡಿಸಿಬಿಟ್ಟಲ್ಲೇ ಲತಮ್ಮ ನೀನು. ಬ್ಯಾಡ ಕಣೆ, ರಾಮ ಬ್ಯಾಸೆ ಹುಡಿದಾನೆ, ನಿನಗೆ ಟೈಮ್ ಆಗ್ತಿತ್ತೆ, ನೀನು ಊಟ ತಾಂದೋಗು ಲತಮ್ಮ, ನೀನು ಹೋಗು. ಲತಮ್ಮ ನನ್ ಕರಿಯಕ್ ಬಂದಿದೀಯವ್ವ, ನಮ್ಮನೆಗೆ ನನ್ ಗಂಡ ಬ್ಯಾಸೆ ಹುಡ್ಕೊಂಡ್ ಹೋಗಿದ್ದೇನೆ, ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು. ನಮ್ಮನೆಗ್ ಒಂದ್ ಅಜ್ಜಿ ಬೇರೆ ಐತ, ಅಜ್ಜಿ ಕೇಳಿದ್ದೆಲ್ಲ ಮಾಡ್ಕೊಡ್ಬೇಕಣ್ ಲತಮ್ಮ, ನಾನೇನ್ ವಸ್ತ್ರಕ್ ಬರಕ್ ಆಗಲ್ಲ. ನೀನ್ ಹೋಗವ್ವ, ಹೇಳ್ತಾರ ನೋಡು ಪಾಪಿಗಳು ಎಲ್ಲಿ ಹೋದ್ರು ಮಣ್ಕಾಲ್ ಉದ್ದ ನೀರು ಅಂತ. ಆಗ ಹಂಗ್ ನನ್ನ ಅಣಪಾಡಿ ಇದೆ, ನಾನೇನ್ ಬರಲ್ ಹೋಗವ. ಹಂಗಾರ ನೀನ್ ಹಿಂಗೆ ಸುಮ್ಮವ ಹಿಂಗೆ ಮಾಡ್ಕೊಂಡಿರು, ನಾನು ನಮ್ಮ ಪಕ್ಕದ ಮನೆ ಕರ್ಕೊಂಡು ಹೋಗ್ತೀನಿ ನಾನು, ನೀನ್ ಅವಜ್ಜಿ ಸುಧಾರಿಸ್ಕೊಂಡು ಹಂಗೆ ಇರು ನೀನು. ಆಕೆ ಗಂಡ ನೌಕ್ರಿಗ ಕಣೆ, ಆಕೆ ಎಲ್ಲೋದ್ರು ನಡೀತಿದ್ದೆ. ನಾವ್ ರೈತರು ಕಣವ, ನಮ್ದು ಹಂಗ ನಡಿಯಂಗಿಲ್ಲ. ಅವಜ್ಜಿಯ ಆಶ್ರಮಕ್ ಬಿಟ್ ಬಾ, ಹಂಗಾರೆ ಅವಜ್ಜಿ ಕಾಟ ಇರಲ್ಲ ಏನ್ ಇರಲ್ಲ, ಆರಾಮಾಗ ಹೋಗ್ಬೋದು. ಕೇಳಂಗ್ ಹೇಳ್ಬಿಡ, ನಿನ್ನ ಮಜ್ಜಿಗೆ ಸುಮ್ನಿರು, ನನ್ ಹೆಂಗ್ ಕರ್ಕೊಂಡ್ ಹೋಗ್ಬೇಕು ಹಂಗ್ ಕರ್ಕೊಂಡ್ ಹೋಗೋಣ ಅಂತ ಇದೀನಿ. ಅಯ್ಯೋ ಅಯ್ಯೋ ನನ್ನೂ ತೆಗೆದು ಬಿಟ್ಟಲ್ಲೇ, ನೀ ಮತ್ತೆ ಬಿಟ್ರ ಆಕೆ ನನ್ನನ್ನು ಕಳ್ಸಕ್ ರೆಡಿ ಆಗ್ಬಿಟ್ಟಲ್ಲ. ಏ ಸುಮವ ಮನೆ ಬಿಟ್ಕೋಬೇಡ್ವೆ, ಏನ್ ಕೇಳಿಸ್ಕೊಂಡೆ ಅಂತ ಹಂಗ ಆಡ್ತಿದೀಯ ನೀನು? ಏ ಆಶ್ರಮ ಅಲ್ಲ, ನಿಮ್ ಅಜ್ಜಿನೂ ಆಸ್ಪತ್ರೆ ಕರ್ಕೊಂಡ್ ಹೋಗ್ಬಾ ಅಂತ ಹೇಳ್ತಿದ್ಲು. ಹಂಗಲ್ಲ, ಏನಂತಿರೋ ಏನವ್ವ ನಮಿಗೆ ಕಿವಿ ಕೇಳಲ್ಲ. ಸರಿ ಹೋಗವ. ಮಕ್ಳ ನೂಡಲ್ಸ್ ಮಾಡಿದೀನಿ ತಾಳ್ರಿ, ನೀನ್ ನೂಡಲ್ಸ್ ತಿಂದು ಹಂಗೆ ಒಂಚೂರು ಅಜ್ಜಿಗೂ ಕೊಡ್ರಪ್ಪ. ಆಯ್ತಮ್ಮ ತಿಂತೀನಿ. ಆಳ್ಗೆಡೆ ಬಿಟ್ಟಲ್ಲೇ ಈ ಮನೆನೇ ಒಂದ ಅಂಗಡಿ ಮಾಡಿಬಿಟ್ಟೆಲೆ. ಅಯ್ಯೋ ಭಗವಂತ, ಎಲ್ಲಿಗೆ ನಿಲ್ಲುತ್ತಪ್ಪ ಈ ಜಗತ್ತು? ಜಗತ್ ಎಲ್ಲಿ ನಿಲ್ಲುತ್ತೆ? ಟಗ ಮುದ್ದೆ ಇಟ್ಟು ಸಾರ್ ಬಿಟ್ಟಿದೀನಿ, ಉಣ್ಣು ಉಂಡು ಪಾಪು. ಅಜ್ಜಿ ಕರ್ಕೊಂಡಾಗ ಮಂಚದ ಮೇಕ ಕಡಿ ಕುಂಡ್ರಿಸಿ ಮನೆ, ಮತ್ತೆ ಎದ್ಗಿದ್ದಳಕ್ ಹೋಗಿ ಎಲ್ಲಾರ ಬಿದ್ದಿದ್ದಾತು ಕುಂಡ್ರಿಸಿ ನೀರ್ ಕೊಡ್ರಿ ಮಗನೆ. ಅಯ್ಯೋ ಶಿವನೇ ತಡಿಯಪ್ಪ ನನಗೆ. ಅಜ್ಜಿ ಬಾರಜಿ ಈ ಕಡೆ ಊಟ ಮಾಡ ಕುತ್ಕೊಳ್ಳಜ್ಜಿ. ಬಾರಪ್ಪ ಕುತ್ಕ ಕುತ್ಕ. ನಾನು ಹೊಲಕ್ಕೋಗಿ ಮುದ್ದೆ ಕೊಟ್ಟು ಬರಕ್ ಹೋಗ್ತೀನಿ, ನೀವು ಎಲ್ಲರೂ ಸ್ಕೂಲ್ಗೆ ಹೋಗ್ರಿ ಮಕ್ಳ. ಆಯ್ತಮ್ಮ, ನಾವು ಹೋಗ್ತೀವಿ ಊಟ ಮಾಡ್ಕೊಂಡು ಹೋಗ್ತೀವಿ. ರೀ ಎಲ್ಲಿದ್ದೀರ್ರಿ ನೀವು? ಊಟಕ್ ತಂದಿದೀನಿ. ಬಾರ ಮರೆಯ ನೀನು, ಈ ಕೊಡ ಇಳಿಸ್ಕ್ಯಬ್ಬಾ. ಕೆಲ್ಸಕ್ ಹೋದ್ರೆ ನೀನ್ ಎಲ್ಲಿ ಎಲ್ಲಿಗ ಹೋಗ್ತೀಯಲ್ಲಪ್ಪ? ನೀನ್ ಹೊಲ್ದಾಗೆ ಇರಲ್ವಲ್ಲ ಮಾರಯ್ಯ ನೀನು. ಎಲ್ಲಿಗ ಹೋಗಣ್ಣಮ್ಮ, ಅಲ್ಲಿ ಪಕ್ಕದ ಹೊಲ್ದಾಗ ಈರಣ್ಣಿದ್ದ, ಯಾವಂತ ಹೋಗಿದ್ದೆ ಒಂದು ಬೀಡಿ ಇಸ್ಕೊಂಬರೋಣ ಅಂತ. ಅಯ್ಯಯ್ಯೋ ಕಾಟಾಳಿಗೊಂದ್ ಮೋಟ ಆಳು ಕಣಪ್ಪ, ನೀನ್ ಈ ಜೊತೆ ಬೇರೆ ಈರಣ್ಣ ಬೇರೆ ನಿನಗೆ. ಓ ಮತ್ತೆ ಅವ್ರ ಸ್ನೇಹಿತರಲ್ವಾ? ಈರಣ್ಣ. ಓ ಈರಣ್ಣ. ಓ ಬಾರಪ್ಪ, ಊಟ ಬಂದಿತ್ ಬಾರಯ್ಯ, ಊಟ ಮಾಡೋಣ. ಊಟ ಮಾಡಿದೀನಿ ಕಣ್ರಿ, ಮಾಡ್ರಿ ಊಟ. ಯಾ ಸ್ವಲ್ಪ ಊಟ ಮಾಡನ್ ಬಾ. ಏನು ಅಲ್ಲ ನೀನು ನಮ್ಮನೆಯಾಗ ಅದ್ ಸುದ್ದಿ ಹೇಳ್ಬಾರ್ದು. ರಾತ್ರಿ ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ಮಾಡಿದ್ರು ಕಣಪ್ಪ, ತಿಂದ್ ಬಂದಿನಿ. ನೋಡ ಮಾರಯ್ಯ, ನೀನ್ ಬೆಳ್ ಬೆಳಗ್ಗೆ ರೊಟ್ಟಿ ಚಟ್ನಿ ತಿಂದ್ ಬಂದಿಯಲ್ಲ ಮಾರಯ್ಯ, ಗಟ್ಟಿಯಾಗಿರುತ್ತದು. ನೀನೇನ್ ಮಾಡ್ಕೊಂಡ್ ಬಂದಿಯವ? ಅಯ್ಯೋ ನಾನ್ ಬಸ್ಸಾರು ಮುದ್ದೆ ಮಾಡ್ಕೊಂಡ್ ಬಂದಿನಿ. ಅಮ್ಮ ನೋಡಮ್ಮ, ಅಲ್ಲಿ ಪಕ್ಕದಲ್ಲಾಗೆ ಲತಮ್ನು ಇದ್ದಾಳೆ, ಕರೆಯಮ್ಮ ಅಯ್ಯಮ್ಮನ ಸ್ವಲ್ಪ ಊಟ ಮಾಡ್ಲಿ. ಓ ಲತಕ್ಕ ಲತಕ್ಕ. ಏನ್ ರಮಣ? ಬಾರಮ್ಮ ಊಟಕ್ ಬಂದಿತ್ತು, ಊಟ ಮಾಡಣ. ಬರ್ತೀನಿ ತಾಳ ರಮಣ, ಬಂದೆ. ಕೂತ್ಕ ಕೂತ್ಕೊಳ್ರಿ. ಎಲ್ಲ ನಾನ್ ನೋಡಿರಿ, ನಿನಗ್ ಒಂದಕ್ ಮುದ್ದೆ ತಂದಿ, ನೀನ್ ನೋಡಿರಿ ಇದ್ ಬದರ್ನೆಲ್ಲ ಜತ್ ಮಾಡ್ಕೆಂತೀಯಲ್ಲ ಮಾರಯ್ಯ. ಎಲ್ಲಾರು ಅದ್ರಾಗ ಹಂಚ್ಕೊಂಡ್ ಉಣ್ಣ. ತಗ ತಗಳಪ್ಪ ತಗಳಲ್ಲ, ತಗೊಳ್ಳೋದು. ಕೈ ತೊಳ್ಕೊಳ್ರಮ್ಮ. ನಮ್ಮನೆ ಮಾರಾಯ ಅಂತೂ ಬಿಡು, ಕೈನು ತೊಳೆಯಲ್ಲ ಮೈನು ತೊಳೆಯಲ್ಲ. ಆ ಕ್ಯಾಸ್ರಾಗ ಬೇಕಾದ್ರೆ ಮುದ್ದೆ ಇಟ್ರೆ ಆದ್ರಾಗೆ ತಿಂದೆ ಅಳಿತೀತಿ. ಇಲ್ಲ ಇಲ್ಲ ತೊಳ್ಕಂತಿ ತಾಳಮ್ಮ, ಕೊಡು ಊಟಕ್ ಕೊಡು. ತಾಳಪ್ಪ ಬಸ್ಸಾರ ಮುದ್ದೆ ಮಾಡಿದೀನಿ, ಉಂಡ್ರಿ. ನೀನು ಉಂಡ್ಲತ್ತಮ್ಮ? ಅಯ್ಯೋ ಅಯ್ಯೋ, ಇದೇನಮ್ಮ ಬಸ್ಸಾರು ಮುದ್ದೆ ಮಾಡಿದೀನಿ ಅಂತ ಹೇಳ್ತೀಯ? ಇದ್ರಾಗೆ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಏನ್ ಸಾರು ಅಂತ ಮಾಡಿದ್ಯಮ್ಮ? ಮಾರಯ್ಯ ಉಪ್ಪು ಹುಳಿ ಹಾಕ್ದಾಗ ಸಾರ್ ಮಾಡ್ತಾರೆ, ಏನ್ ಮಾತು ಅಂತ ಮಾತಾಡ್ತೀಯ ಮಾರಯ್ಯ ನೀನು? ಏನ್ ವಸ್ತ್ರದಾಗಿರೋ ಎಲ್ಲ ಮಸಾಲೆ ಅಂಗಡಿ ಸಾಮಾನ ತಂದು ಹಾಕಿದ್ರು ಇದ್ರಾಗ ರುಚಿ ಇಲ್ಲ. ನಮ್ಮವ್ವ ಹಿಂದೆ ಹುಳಿ ಸಾರು ಅಂತ ಮಾಡೋದು, ಕುದ್ಸಿ ಕುದ್ಸಿ ಮೂರ್ ದಿವಸ ಬಿಟ್ರು ಕೈ ಗಮ್ ಅಂತ ವಾಸನೆ ಬರೋದು. ಬರೇ ಬಜ್ಜಿ ಕಿವುಚಿದ್ರೆ ಎಣ್ಣಿಲ್ಲ ಆತಲ್ಲ, ಎಷ್ಟು ರುಚಿಯಾಗಿರೋದು ಗೊತ್ತಾ ಅದು? ಏ ಗುಂಡಂಗೈತೆ ನೋಡ್ ಮಾತು, ರುಚಿಕೊಂಡಿ ಬಿಡ ಮಾರಯ್ಯ ನೀನು. ಹೌದೌದು ನೋಡ್ಲತ್ತಕ್ಕ, ಇದ್ರಾಗ ಯಾತ್ಯಾತ್ತು ಇಲ್ಲ ಉಪ್ಪು ಇಲ್ಲ. ರಮಣ ನಮ್ ಕಾಲದಾಗ ಅವಾಗ ಏ ಮಾಡೋರ್ ಗೊತ್ತೇ, ಎರಡ್ ಹಸು ಸಾಕಿನಾರು, ಎತ್ತಿರವು ಜೊತೆಗೆ ಎಲ್ಲವ ಹಾಲ್ ಕರಿಯರು, ಹಾಲಿಂದವ ಮೊಸರು ಮಾಡಿ ಮೊಸರು ಬೆಣ್ಣೆಕ್ ಮಾಡಿ ಬೆಣ್ಣೆಯ ಒಗ್ಗರಣಿಗೆಲ್ಲ ಸಿಡಿಗಾಕರು ರಮಣ. ಹಂಗಿರೋದು ಸಾರು ಅವಾಗಿನ ಸಾರು. ಏನ್ ಹೇಳ್ತೀಯ ಇವಾಗ? ಏನಿಲ್ಲ ಕಣ್ ರಮಣ. ಅಕ್ಕ ಏನೆಲ್ಲ ಹಾಕಿ ಸಾರು ಮಾಡಿದ್ರು ರುಚಿ ಆಗ್ತಿಲ್ವಲ್ಲ, ಯಾಕೆ ಅಂದ್ರೆ ಇಂದಿನವ್ರು ಏನ್ ಹಾಕಿ ಮಾಡಾರಮ್ಮ ಅವ್? ಇಂದಿನವ್ರು ರಮಣ ಮತ್ತೆ ಸಾವಯವ ಕೃಷಿ ಅಂತ ಹೇಳಿ ಈಗ ಹಸುಗಳು ಸಾಕ್ಯಣಾರ, ಎಮ್ಮೆಗಳು ಸಾಕ್ಯಣಾರ, ಅದರಿಂದ ಗೊಬ್ಬರ ಬರೋದ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಹೊಲಕ್ ಹಾಕಾರ ರಮಣ, ಅದರಿಂದ ಒಳ್ಳೆ ಬೆಳೆ ಬೆಳೆಯರು. ಇವಾಗ ನಂಗೆ ಔಷಧಿ ಹೊಡೆಯಲ್ಲ, ಸೀಮೆ ಗೊಬ್ಬರ ಹಾಕಲ್ಲ, ಏನು ಹಾಕ್ತಿರಲ್ಲ, ಅವಾಗ ಚೆನ್ನಾಗ್ ಬರೋದು ರಮಣ ಬೆಳೆ ಎಲ್ಲವ. ಹೌದೌದು, ಅದಕ್ಕೆ ಆ ಜನ ಅನ್ನ ಆಹಾರ ತಿಂದು ಗಟ್ಟಿಯಾಗಿದಾರೆ ಅಂತ ಅಲ್ವಾ? ಹ್ಮ್ ಕಣ್ರಮಣ, ಅವಾಗಿನ ಆಹಾರ ಹಂಗಿತ್ತು, ಹಂಗ ಊಟ ಮಾಡಾರು ಅವಾಗೆಲ್ಲವ. ಎಂತೆಂತ ಬರೀ ಹುಳಿಕಾಳು ಸಾರು, ರಾಗಿ ರೊಟ್ಟಿ, ಉಚ್ಚಳ ಚಟ್ನಿ ಎಲ್ಲ ಹೆಂಗ್ ಮಾಡಾರು ರಮಣ, ಹೆಂಗ್ ಇರ್ತಿದ್ರು ಅವಾಗಿನ ಜನ. ಹೌದೌದೈತಿ ಲತಕ. ಏನ್ ರಮಣ ಮಾತ ಹೇಳಿದಲ್ಲ, ಎರಡು ಹಸು ಸಾಕಬೇಕು ಅಂತ ನಾನು ಎತ್ತಿನ ಜೊತೆಗೆ ಎರಡು ಹಸು ತರಬೇಕು ಅಂತಲೂ ಇದ್ದೆ. ನಮ್ಮನೇಲಿ ಏನ್ ಹೇಳ್ತಾಳೆ, ಈ ವೀರ ಬೇರೆ ಎತ್ತನು ಮಾರಿಬಿಡು, ಬೇಸಾಯ ಮನೆ ಮಂದೆಲ್ಲ ಸಾಯ, ಇದ್ರಾಗ ಏನು ಲಾಭ ಇಲ್ಲ, ಬೇಸಾಯ ಮಾಡೋರ್ ಮನೆಯಾಗಿಗೆ ಯಾರು ಹೆಣ್ ಕೊಡಕ್ ಮುಂದೆ ಬರ್ತಾ ಇಲ್ಲ, ಇವನ್ನು ಮಾರಿಬಿಡು ಬೆಂಗಳೂರಿಗೆ ಹೋಗ್ಬಿಡಣ, ಅಲ್ಲಿ ಯಾವ್ದಾರ ಫ್ಯಾಕ್ಟ್ರಿಗೆ ದುಡ್ಕೊಂಬರೋಣ ಅಂತ ಹೇಳ್ತಾಳೆ. ಏನ್ ರಮಣ ಬೆಂಗಳೂರು ರಮಣ ಬೆಂಗಳೂರವರೆಲ್ಲವಾ ಹಳ್ಳಿಗೆ ಬಂದು ಹಳ್ಳಿಗೆ ಅವ್ರ ಜಮೀನಿಗೆ ಹಸುಗಳು ಸಾಕೆಂಡು ಅವ್ರು ವ್ಯವಸಾಯ ಮಾಡಕತ್ಕೊಂಡ ರಮಣ, ಈಗ ಕುರಿ ಸಾಕೆಂಡು ಕುರಿ ಸಾಕೆಂಡು ಕೋಳಿ ಸಾಕೆಂಡು ಎಲ್ಲ ಮಾಡ್ತಿದಾರ ರಮಣ. ಈಗ ನಮ್ಮ ಇವನಿಂದನಲ್ಲ ಈರಣ್ಣ, ಅವನು ಎಲ್ಲಿಗೂ ಹೋಗಿಲ್ಲ, ಎರಡು ಹಸು ಸಾಕೆಂಡು ಡೈರಿಗೆ ಹಾಲಾಕೆಂದು ಅವನು ನಾಲ್ಕು ಜನ ಕೆಲಸ ಕೊಡಂಗಿದಾನಲ್ಲಮ್ಮ. ಹ್ಮ್ ಕಣ್ ರಮಣ, ಅವನ್ ನೋಡಿ ಕಲ್ತ್ಕೋಬೇಕಾಗಿತ್ತು ನೋಡು ಈರಣ್ಣ. ನೀನ್ ಏನ್ ಮಾಡಿ ನೀನ್ ಆದಾಯ ಹೆಚ್ಚಿಗೆ ಮಾಡ್ತಾ ಇದೀಯ ಹೇಳ ಈರಣ್ಣ. ಅಣ್ಣ ಬ್ಯಾಸೆ ಹುಡ್ಕೊಂಡು ಎರಡು ಹಸುಗಳು ನಾಟಿ ಹಸುಗಳು ಮೇಯಿಸ್ಕೊಂಡ್ರೆ ಹಾಲ್ ಕರ್ದಾಕ್ಬಹುದು, ಅದರಿಂದ ಜೀವನ ಆಗತ್ತೆ. ಹೌದು, ಸಾಗಣಿ ಹಾಕಿದ್ರೆ ನಮ್ಮ ಹೊಲಕ್ಕೆ ಒಳ್ಳೆ ಗೊಬ್ಬರ ಆಗತ್ತೆ. ಹೌದು, ಅದನ್ನ ಬಿಟ್ಟು ನೀವೇನೇನ ಮಾಡ್ಕೊಂಡಲ್ಲ ಬೆಂಗಳೂರಿಗೆ ಹೋಗ್ತದ, ಬೆಂಗಳೂರಾದ್ರೆ ಇಲ್ಲಿ ಬತ್ತದರಿ, ನೀವೇ ಮಾಡಕ್ ಬೆಂಗಳೂರಿಗೆ ಹೋಗ್ತೀರ, ಅದ್ರ ಜೊತೆಗೆ ಒಂದ್ ಹತ್ತೈದು ಕುರಿಮರಿ ಮೇಯಿಸ್ಕೊಳ್ರಿ, ಆದಾಯ ಬರುತ್ತೆ. ನೋಡಿರೋಣ, ಇಷ್ಟೆಲ್ಲ ಐತೆ, ನಮ್ ಮನೆ ಹೊಲ ಬಿಟ್ಟು ಕುಟುಂಬ ಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾಳೆ ನಮ್ಮಳು. ಹೋಗ್ಬೇಡ್ರಿ ಹೋಗ್ಬೇಡ್ರಿ, ಇಲ್ಲೇ ಮಾಡ್ಕೊಂಡ್ರೆ ಆದಾಯ ಸಿಗತ್ತೆ, ಮಾಡ್ಕೊಳ್ರಿ. ಹೌದಲ್ಲೇ, ನಮ್ಮ ಹೊಲ್ದಾಗೆ ನಾವೇ ಆದಾಯ ಮಾಡ್ಕೊಳ್ಳೋದು ಒಳ್ಳೇದು. ಹೌದೌದೌದು, ಮಾಳಿ ಹೋಗಿ ಮುಗಲು ಸೇರಿತಿ, ನಾವ್ ಹೆಂಗಪ್ಪ ಜೀವನ ಮಾಡೋದು? ಕಮ್ಮಿ ಮಳೆಗಾಲಕ್ಕೂ ಬೆಳೆ ಬೆಳಿಬೋದಮ್ಮ, ಹದಿನೈದು ದಿನಕ್ಕೊಂದ್ ಮಳೆ ಬಂದ್ರು ಮುಂಗಾರು ಸೇವೆ ಅಂತ ಮಾಡು, ಒಳ್ಳೆ ರೇಟು ಸಿಗತ್ತೆ, ಮೂರೇ ತಿಂಗಳಿಗೆ ಮಾರಕ್ ಬರುತ್ತೆ. ಈರಣ್ಣ ನೀನೇನೋ ಹೇಳ್ದೆ ಕಣಪ್ಪ, ಯಾಕ್ ಹೋಗ್ತೀರಾ ಯಾಕ್ ಹೋಗ್ತೀರಾ ಅಂತಂತ. ಕೃಷಿ ಮಾಡ್ಕೊಂಡು ಜೀವನ ಮಾಡ್ಬೋದು ಅಂತಲೇ ಮಾಡ್ತಾ ಇದೀವಿ. ನನ್ ಮಗುಗೆ 28 ವರ್ಷ ಆಯ್ತಿ, ಹೆಣ್ಣು ಕೊಡರೆ ಬರಲ್ವಲ್ಲ, ಏನ್ ಮಾಡ್ಬೇಕು ಈರಣ್ಣ ಇದಕ್ಕೆ? ಏನಂತೀಯಪ್ಪ ನೀನು? ಕೃಷಿನಲ್ಲೇ ಬೇರೆ ಬೇರೆ ಸಮಗ್ರ ಕೃಷಿ ನಾವು ಅಳವಡಿಸ್ಕೊಂಡ್ರೆ ಹೆಣ್ಣು ಕೊಡೋರು ಒಂದೇ ಬರ್ತಾರೆ, ಆದಾಯ ಹೆಚ್ಚಿಗೆ ಆಗುತ್ತೆ ನಮಗೆ. ನೌಕರಿಗಿಂತ ಜಾಸ್ತಿ ಕೃಷಿನಲ್ಲೇ ನಾವು ಆದಾಯ ತೆಗಿಬಹುದು. ಈರಣ್ಣ ನೋಡಿ ನಾವು ಕಲ್ತ್ಕೋಬೇಕಾಗಿತ್ತು. ಏನಲ್ಲ ತಮ್ಮ ಏನು ಹೇಳ್ತಿದ್ಲು, ಇಲ್ಲಿ ಯಾರು ಇವತ್ ಯಾರು ಬಂದರೆ ಅಂತ ನೋಡೋಣ, ಅವ್ರೇನಾರ ಹೇಳಿದ್ರೆ ನೋಡೋಣ, ಏನಾರ ನಾವು ಬೇರೆ ಊರಿಗೆ ಹೋಗೋದೇನಾರ ತಪ್ಪಿಸ್ಕೊಳಕ್ ಆಗುತ್ತೇನ ಲತಕ್ಕ? ಏನ್ ರಮಣ ಈರಣ್ಣ ನೀನು ಲೇಟ್ ಬಂದ್ರ ಲೊಲ್ಕೆ ರಮಣ, ಅಲ್ಲೇನು ಊರ್ನಾಗ ಡಂಗೂರ ಆಗ್ತಾ ಇದ್ರಲ್ಲ ಏನದು? ಅಲ್ಲ ಕಣ್ರಮಣ, ಅಲ್ಲಿ ಇವತ್ತು ಕೃಷಿ ಇಲಾಖೆ ಬರ್ತಾರಂತೆ ಪಂಚಾಯತರು. ನೀನ್ ಬೆಳಿಗ್ಗೆ ಬಂದಲ್ಲ, ಬಂದಾದ್ಮೇಲೆ ಬಂದಿದ್ರು ಅವರು, ಡಂಗೂರ ಹೊಡ್ಸಿರ ಎಲ್ಲವ, ನಾಳೆ ಕೃಷಿ ಇಲಾಖೆ ಬರ್ತೀವಿ, ಕೃಷಿ ಇಲಾಖೆಯಿಂದ ಏನೇನ್ ಸವಲತ್ತುಗಳು ಸಿಗ್ತವೆ, ಯಾವ್ಯಾವ ಗೊಬ್ಬರ ಹಾಕ್ಬೇಕು, ಯಾವ್ಯಾವ ಬಿತ್ತನೆ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರಂತ ರಮಣ. ನಾಳಿಕೆ ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಹೊತ್ತು ಮುಂಚೆ ಬಾರಪ್ಪ ನೀನ್. ಹೌದು ಬತ್ತಾರಣ, ಕೃಷಿ ಬಗ್ಗೆ ಎಲ್ಲ ತಿಳುವಳಿಕೆ ಕೊಡಿಸ್ತಾರೆ, ಹೋದ್ರೆ ನಾವು ನೀವು ಜೊತೆ ಹೋಗಿ ನಡಿ ಕೇಳೋಣ. ಎಲ್ಲಾನು ಕರ್ಕೊಂಡ್ ಬರ್ತೀವಿ ಕಣ, ನೀನ್ ಬಾರಮ್ಮಣ. ನಾನು ಬರ್ತೀನಿ, ಒಂದ್ ಸ್ವಲ್ಪ ಹೊಲ್ದಾಗೆ ಗೊಬ್ಬರ ಹಾಕೋದೈತೆ, ಗೊಬ್ಬರ ಹಾಕೊಂಡ್ ನಾವು ಬರ್ತೀನಿ ಲತಕ. ನಮ್ಮ ಮನೆಯೊಳಗೆ ಒಂಚೂರು ತಿಳುವಳಿಕೆ ಹೇಳಿ ಈರಣ್ಣ, ನೀವೆಲ್ಲ ಒಂಚೂರು ಜನ ಸೇರಿಸ್ಕೊಂಡ್ರಿ, ನಾವು ಬರ್ತೀವಿ. ಸುಮಕ್ಕ ಬಾ ಹೋಗಣ, ಹಂಗ ನಮ್ ನಿಮ್ ಸಂಘದವ್ರನ್ನ ಕರ್ಕೊಂಡು ನಿಮ್ ಅಜ್ಜನ ಕರ್ಕೊಂಡ್ ಬಾರ ಸುಮಕ್ಕ. ನಮ್ಮ ಅಜ್ಜನ ಕರ್ಕೊಂಡ್ ಬರ್ತೀನಿ, ಮತ್ತೆ ಪಕ್ಕದ ಮನೆ ವೇದವ ತಮ್ಮ ಐತಲ್ಲ, ಅವ್ ಅಮ್ಮ ಸಂಘದಾಗೆ ಬಾಳ ಜನ ಹೆಣ್ಣು ಮಕ್ಳಿದಾರೆ, ಅವ್ರನ್ನ ಕರ್ಕೊಂಬರನ್ ಅಲ್ಲಿಗೆ. ಅವ್ರು ಕರ್ಕೊಂಬಾ ಎಲ್ಲಾರು, ನಿಮ್ ಅಜ್ಜನ ಕರ್ಕೊಂಬಾ, ಎಲ್ಲಾರು ಜನ ಸೇರಿ ರೈತರ ಬಗ್ಗೆ ಬಾಳ ಚೆನ್ನಾಗಿ ಹೇಳ್ತಾರಂತ ಅವ್ರು, ಏನೇನ್ ಗೊಬ್ಬರ ಹಾಕ್ಬೇಕು ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರೆ. ಹೌದೇ ಸುಮಕ್ಕ, ಹಂಗಾರೆ ಬೆಂಗ್ಳೂರ್ ಕಡೆಗೆ ಹೋಗೋದ್ ಬಿಟ್ಟು ಇಲ್ಲೇ ಇರೋಣ ತಗೊಳ್ಳ. ಏನ್ ಹೋಗ್ಬೇಡ ಕಣ್ಸ. ಊರಿತ್ತ ಮನೆ ಬಿಟ್ಟು, ಕೆರೆಗಿತ್ತ ಹೊಲ ಬಿಟ್ಟು, ಏನಿತ್ತು ಎಲ್ಲವನು ಬೆನ್ನ ಮೇಲೊತ್ತು ಹೊರಟೀತು ಪಯಣ ನೋಡು. ರಮಣ ಏನಮ್ಮ? ಅಲ್ಲ ಅಲ್ಲಿ ನೋಡಪ್ಪ, ಸೀತವ್ವ ತನ್ನೆಲ್ಲ ಮಕ್ಳು ಹೊತ್ಕೊಂಡು ದನ ಕಟ್ಕೊಂಡು ಎಲ್ಲ ಹೊಡ್ಕೊಂಡು ಎಲ್ಲೋ ದೂರ ಪ್ರಯಾಣ ಮಾಡ್ತಾಳೆ ಅನ್ನಂಗ್ ಕಾಣುತ್ತಲ್ಲ ಮಗ. ಹೌದಲ್ವಾ? ಬಾಯಿಲ್ಲಿ ಬಾಯಿಲ್ಲಿ ವಿಚಾರ ಮಾಡನ್ ಬಾಯಿಲ್ಲಿ. ಅಯ್ಯೋ ಏನವ ಸೀತಕ್ಕ, ಏನಮ್ಮ ಈ ಊರ್ ಬಿಟ್ಟು ಮನೆ ಬಿಟ್ಟು ಆ ಮಕ್ಳು ಕರ್ಕೊಂಡು ಆ ಮರಿ ಕುರಿ ದನ ಎಲ್ಲ ಹೊಡ್ಕೊಂಡ್ ಎಲ್ಲಿಗೆ ಹೊಂಟಿರಮ್ಮ ನೀವು? ಅಯ್ಯೋ ರಾಮಣ್ಣ, ಏನ್ ಹೇಳನಪ್ಪ, ನನ್ ಕಷ್ಟವ, ಮಳೆ ಹೋಗಿ ಮುಗ್ಲು ಸೇರ್ಕೊಂಡಿದೆ, ಮನೆಗೆ ಮೈನೇರ್ದ ಮಗಳಿದ್ದಾಳೆ, ನನ್ ಗಂಡ ನೋಡಿದ್ರೆ ದಿನ ಬೆಳಗಾದ್ರು ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಉಯಿರ್ತಾನೆ, ನಾನು ಮಕ್ಳು ಸಾಕನು ಇದ್ದಿದ್ದಿಸ್ ಕಾಳ ಭೂಮಿಗೆ ಬಿತ್ತಿ ಕೈಯಾಗೆ ಬದುಕಿಲ್ದಲೆ ಜೀವನ ಮಾಡ್ತಾ ಇದ್ದೀವಿ ರಾಮಣ್ಣ. ಅದಕ್ಕಾಗಿ ಮಕ್ಳನ್ನ ಅಜ್ಜಿನ ದನ ಕರುಗಳನ್ನ ಕುರಿ ಎಲ್ಲವನ್ನು ಹೊಡ್ಕೊಂಡು ಎಲ್ಲಾರ ಎಸ್ಟೇಟ್ ಕಡೆಗೆ ಹೋಗಿ ಜೀವನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಕಣ್ರಮಣ್ಣ. ಅಯ್ಯೋ ಸೀತಮ್ಮ, ಏನಮ್ಮ ಆಲೋಚನೆ ಬೇಡ ತಾಯಿ ನಿನಗೆ. ನಾವು ಹುಟ್ಟಿ ಬೆಳೆದಂತ ನೆಲ ಕಣವ ಇದು. ಇಲ್ಲಿ ಕಷ್ಟ ಸುಖಕ್ಕೆ ನಮ್ಮರದರವ, ಅಲ್ಲಿ ಕಾಣದಿರ ದೂರ ದೂರ್ಗೆ ಯಾಕೆ ಹೋಗ್ತಿ ತಾಯಿ? ರಮಣ ಇವರು ಹೋಗ್ದಂಗೆ ನಮ್ಮ ಜೊತೆಗೆ ಇರಂಗೆ ಏನಾರ ಒಂದು ವ್ಯವಸ್ಥೆ ಮಾಡಪ್ಪ ಇವ್ರಿಗೆ. ನೋಡಮ್ಮ ಸೀತಕ್ಕ. ಏನಣ್ಣ? ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಒಂದು ಯೋಜನೆ ಬಂದದ. ಆ ಯೋಜನೆ ಒಳಗೆ ನೀನು ಪಂಚಾಯತಿಗೆ ಹೋಗಿ ಒಂದು ಅರ್ಜಿ ಕೊಟ್ರೆ ನಿನಗೆ ಉದ್ಯೋಗ ಕೂಲಿ ಕಾರ್ಡ್ ಮಾಡಿಕೊಡ್ತಾರೆ. ನಮ್ಮೂರಾಗಿತ್ತಲ್ಲ ಗ್ರಾಮ ಪಂಚಾಯತ್, ನಿಮ್ಮೂರ್ ಗ್ರಾಮ ಪಂಚಾಯತಿಗೆ ಅಲ್ಲಿ ಉದ್ಯೋಗ ಕಾರ್ಡ್ ಮಾಡಿಕೊಟ್ಮೇಲೆ ನೀನು ನನಗೆ ಕೆಲಸ ಕೊಡ್ರಿ ಅಂತ ಒಂದು ಅರ್ಜಿ ಕೊಡು. ಅರ್ಜಿ ಕೊಡ್ಬೇಕು ನಿಮ್ ಕುಟುಂಬಕ್ಕೆ. ನೀನ್ ಅರ್ಜಿ ಕೊಟ್ಟಾದ್ಮೇಲೆ 15 ದಿವಸದೊಳಗೆ ಕೆಲಸವನ್ನ ಪಂಚಾಯತಿಯವರು ನಿನಗೆ ಕೊಡ್ತಾರೆ. ಆ ಕೆಲಸ ನೀನ್ ಎಲ್ಲಿ ಮಾಡ್ಬೇಕಾ? ಇಲ್ಲ ಎಲ್ಲಿ ಮಾಡ್ಬೇಕು ಮತ್ತೆ? ನಿನ್ನ ಹೊಲ್ದಾಗ ಬದು ಹಾಕ್ಸಿಗ. ನಮ್ಮ ಹೊಲ್ದಾಗ ನೀನೇ ಕೆಲಸ ಮಾಡೋದು, ಕೃಷಿ ಹೊಂಡ ತೆಗಿಸ್ಗ. ನಿನಗೆ ಜಮೀನ್ ಅಭಿವೃದ್ಧಿನೂ ಆಗತ್ತೆ, ನಿನ್ನ ಮಾಡಿದಂತ ಕೆಲ್ಸಕ್ಕೆ ಕೂಲಿನೂ ಬರುತ್ತೆ. ರಮಣ ಎಲ್ಲರಿಗೂ ಕೆಲಸ ಕೊಡ್ತಾರೆ ಏನಪ್ಪ? ಊನಮ್ಮ ನಿಮ್ಮ ಕುಟುಂಬ ಇದೆಯಲ್ಲ, ನಿಮ್ ಕುಟುಂಬದಾಗ ಎಲ್ಲರೂ ಹೋಗಿ ಕೆಲಸ ಮಾಡ್ರಿ, ನಿಮ್ಮೆಲ್ಲರಿಗೂ ಕೆಲಸ ಕೊಡ್ತಾರೆ. ಹೌದೇನಪ್ಪ? ಮಕ್ಳು ಮರಿಗೆಲ್ಲ ಕೊಡ್ತಾರೇನಪ್ಪ? ಮಕ್ಳು ಮರಿಲ್ಲ, 18 ವರ್ಷದ ಮೇಲ್ಪಟ್ಟವರಿಗೆ. ದುಡ್ಡು ಗಂಡು ಮಕ್ಳು ಹೆಣ್ಣು ಮಕ್ಳು ಅನ್ನ ಭೇದ ಇಲ್ಲಿ ಸಮಾನವಾದಂತ ಕೂಲಿ ಇಬ್ರಿಗೂ ಒಂದೇ ತರಕ. ಒಂದೇ ತರ ಕೂಲಿ. ಮತ್ತೆ ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ? ಅದು ನೀವು ಹೊಲ್ದಾಗ ರೈತರು ಕೆಲಸ ಮಾಡಕ್ ಹೋಗ್ತಿರಲ್ಲ, ಅಲ್ಲಿ ಗಂಡ್ ಮಕ್ಳಿಗೆ ಬೇರೆ ಕೂಲಿ, ಹೆಣ್ ಮಕ್ಳಿಗೆ ಬೇರೆ ಕೂಲಿ. ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗ್ ಹಂಗಲ್ಲ, ಹೆಣ್ ಮಕ್ಳಿಗೂ ಗಂಡ್ ಮಕ್ಳಿಗೂ ಸಮಾನವಾದಂತ ಕೂಲಿ. ಹೌದಾ? ರಾಮಣ್ಣ ನೀನು ಹೇಳಿದ್ದು ಬಹಳ ಒಳ್ಳೇದಾಯ್ತು ರಾಮಣ್ಣ. ನಾನು ಹೋಗಿ ನಿಂಗಮ್ಮ ಕರಿಯಮ್ಮ ಕಾಳಮ್ಮ ಇವ್ರನ್ನೆಲ್ಲರನ್ನು ಕರ್ಕೊಂಡ್ ಬರೋಣ ಅಂತಿದ್ದೆ ರಮಣ. ಈಗ ಅವ್ರಿಗೂ ಹೋಗೋದ್ ಬೇಡ, ಇಲ್ಲೇ ಇದ್ದು ಗ್ರಾಮ ಪಂಚಾಯತಿಗೆ ಹೋಗಿ ಎಲ್ಲರೂ ಅರ್ಜಿ ಕೊಟ್ಟು ಕೆಲಸ ತಗೋಣ, ಇಲ್ಲೇ ಕೆಲಸ ಮಾಡಿ ಇಲ್ಲೇ ಇರೋಣ ಅಂತ ಹೇಳ್ತೀನಿ ರಮಣ. ನಿನ್ ಸಂತಾನ್ 1000 ಆಗ್ಲಪ್ಪ ನಿನಗೆ. ರಮಣ ಏನೋ ಊರ್ ಬಿಟ್ಟು ಹೋಗರ್ನ ನಮ್ಮೂರಾಗ ಇರಂಗ್ ಮಾಡ್ಬಿಟ್ಟಪ್ಪ. ಇಂಥವೆಲ್ಲ ಏನೇ ಸರ್ಕಾರದ ಓದವೆ ಅಂತ ನಮ್ಮ ಹಳ್ಳಿ ಜನಕ್ಕೆ ತಿಳಿಸಪ್ಪ, ನಾವೆಲ್ಲ ಒಟ್ಟಿಗೆ ಇರೋಣ. ನೋಡಮ್ಮ ನಾನ್ ತಿಳಿಸೋದೇನಿಲ್ಲ, ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೃಷಿ ಇಲಾಖೆಗೆ ಸಿಗೋ ಸೌಲಭ್ಯಗಳ ಬಗ್ಗೆ ಗ್ರಾಮ ಪಂಚಾಯತಿಗೆ ಸಿಗ್ತಕ್ಕಂತ ಸೌಲಭ್ಯಗಳ ಬಗ್ಗೆ ನಿಮ್ಮೂರ್ನಾಗ ಒಂದು ಸಭೆ ಮಾಡ್ತಾರಂತೆ. ನಾವೆಲ್ಲರೂ ಸಭೆಗೆ ಹೋಗಿ ಅದೇನೇನು ವಿಚಾರ ಐತಿ, ಏನೇನು ಸೌಲಭ್ಯಗಳಿದಾವೆ ಅಂತೇಳಿ ತಿಳ್ಕೊಳ್ಳೋಣ. ನಡ್ರಿ ಹೋಗೋಣೆಲ್ಲ, ಬನ್ನಿ ಬನ್ನಿ ಬನ್ನಿ. ಕಳ್ಕೊಂಡೆವೋ ನಾವು ಕಳಕೊಂಡೆವೋ, ನೆಲ ಮೂಲ ತಳಿಗಳ ಕಳಕೊಂಡೆವೋ, ಅರ ಕನವಣೆ ಬರಗುವ ತಾವೆ ಅವರೇ ಅಲಸಂದಿ ಹುಳ್ಳಿ ಹುಚ್ಚಳ್ಳೋ, ತೃಣ ಧಾನ್ಯಗಳ ನಾವು ಕಳಕೊಂಡೆವೋ ಕಳಕೊಂಡೆವೋ. ಕುತ್ಕೊಳ್ರಮ್ಮ ಕುತ್ಕೊಳ್ರಿ ಕುತ್ಕೊಳ್ರಿ. ಅಲ್ಲ ಈಗ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ನಮ್ಮೂರಿಗೆ ಭೇಟಿ ಕೊಟ್ಟಿದ್ದಾರೆ, ಅವರು ಕೃಷಿ ಇಲಾಖೆನಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಿಮಗೆ ಚರ್ಚೆ ಮಾಡಿ ತಿಳಿಸ್ತಾರೆ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಅವರು ಮಾಹಿತಿಯನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಆ ಅಧಿಕಾರಿಗೆ ನಾನು ನಮ್ಮ ಊರಿನ ಪರವಾಗಿ ಎಲ್ಲ ಪ್ರೇಕ್ಷಕರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಪ್ಪಾಳೆ ತಟ್ಟಮ್ಮ. ಹಾಂ ಮೇಡಮ್ ಹೇಳಿ. ನೀವು ದಯಮಾಡಿ ನಿಮ್ಮ ಕೃಷಿ ಇಲಾಖೆನಲ್ಲಿ ಏನೇನು ಮಾಹಿತಿ ಇದೆ ರೈತರಿಗೆ ಬೇಕಾದಂಥದ್ದು? ಇಲ್ಲಿ ಬಹಳಷ್ಟು ಜನ ಜಮೀನು ಇಲ್ದಾರಿದ್ದಾರೆ, ಜಮೀನು ಇರೋ ರೈತರು ಇದ್ದಾರೆ, ಸಣ್ಣ ರೈತರು ದೊಡ್ಡ ರೈತರು ಎಲ್ಲರೂ ಇದ್ದಾರೆ. ಈಗ ಏನೇನು ನಿಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ದಯಮಾಡಿ ತಿಳಿಸ್ಕೊಡಿ ಮೇಡಮ್. ರಮಣರೇ ಎಲ್ಲರೂ ಬಂದಿದ್ದಾರೆ ತಾನೇ ರೈತರು? ಎಲ್ಲ ಬಂದಿದೀವಿ ಮೇಡಮ್. ಮೇಡಮ್ ಅರೆ ಊರೊಳಗಿಂದ ಎಲ್ಲ ಹೆಣ್ ಮಕ್ಳನ್ನೆಲ್ಲ ಸಂಘದರ್ನ ರೈತರನ್ನ ಎಲ್ಲ ಕರ್ಕೊಂಡ್ ಬಂದೀವಿ ಮೇಡಮ್ ಅರೆ. ಆಯ್ತು ಈಗ ಶುರು ಮಾಡೋಣ. ಈಗ ರೈತ ಬಂಧುಗಳೇ, ಈಗ ನಮ್ಮ ಕೃಷಿ ಇಲಾಖೆಯಿಂದ ಮಣ್ಣು ಪರೀಕ್ಷೆ ಅಂತ ಮಾಡಿಸ್ತೀವಿ. ಏನು ನೀವು ಜಮೀನಲ್ಲಿ ಏನೇನ್ ಬಿತ್ತಬೇಕು ಏನೇನ್ ಬೆಳಿಬೇಕು ಅನ್ನೋದನ್ನ ನಾವು ಮಣ್ಣು ಪರೀಕ್ಷೆ ಮಾಡಿ ಈ ತರ ಬೆಳೆ ಬಿತ್ತಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಫಸ್ಟು ನಾವು ಮಣ್ಣನ್ನ ಪರೀಕ್ಷೆ ಮಾಡ್ಬೇಕು. ಮೇಡಮ್ ಮಣ್ಣು ಯಾಕೆ ಪರೀಕ್ಷೆ ಮಾಡ್ಬೇಕು? ಹಿಂದೆಲ್ಲ ನಾವೆಲ್ಲ ನಮ್ಮ ಹಿಂದಿನ ಕಾಲದಿಂದನೂ ನಾವೇನ್ ಮಣ್ಣು ಪರೀಕ್ಷೆ ಏನು ಮಾಡಿಸ್ಕೊಂಡು ಬಂದಿಲ್ಲ, ಮಣ್ಣು ಯಾಕೆ ಪರೀಕ್ಷೆ ಮಾಡಿಸ್ಬೇಕು? ಆಗಲ್ಲಪ್ಪ, ಮಣ್ಣು ಪರೀಕ್ಷೆ ಮಾಡಿದ್ರೆ ಆ ಭೂಮಿನಲ್ಲಿ ಏನು ಯಾವ ತರ ಯಾನನ್ನು ಬಿತ್ತಿದ್ರೆ ಏನು ಇಳುವಳಿ ಬರುತ್ತೆ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಮೇಡಮ್ ಅರೆ, ಹೇಳಿ ಅಮ್ಮ. ಸಂಘದವ್ರು ಬಂದರೆ ಸಂಘದವ್ರಿಗೆ ಏನಾರ ಸಹಾಯ ಐತೆ ನಿಮ್ಮ? ಹೌದು, ಸಂಘದವ್ರಿಗೂ ಐತೆ. ನಾವು ರೈತರು ಬೆಳೆದಂತ ಸಾವೆ ನವಣೆ ಭತ್ತ ಏನ್ ಇದೆಯೋ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಅದಕ್ಕೆ ಟ್ರೈನಿಂಗು ಕೊಡ್ತೀವಿ ಹೆಣ್ಮಕ್ಳಿಗೆ. ಅದೇ ಮೇಡಮ್, ಅಕ್ಕಿ ಮಾಡೋದು. ಅಕ್ಕಿ ಮಾಡೋದು ಮೇಡಮ್, ಇಲ್ಲಿ ನೋಡಿದ್ರೆ ರೇಟ್ ನೋಡಿದ್ರೆ ನಮ್ ತವ 30 ರೂಪಾಯಿ ಕೆಜಿ ಸಾವೆ ಅಂತಾರೆ. ಹೌದು, ಅಲ್ಲಿ ತೊರಕ್ ಹೋದ್ರೆ 100 ರೂಪಾಯಿ ಅಂತಾರಲ್ಲ ಮೇಡಮ್. ಅದೇ ಅಮ್ಮ, ನಾವು ಏನ್ ಸಾವೆ ಅಂತ ತಗೊಳ್ತೀವೋ ಅದನ್ನ ನಾವು ಮೌಲ್ಯವರ್ಧನ ಅಂತಂದ್ರೆ ಅದನ್ನ ಸಾವಕ್ಕಿಯನ್ನ ಮೇಲೆ ಸಿಪ್ಪೆಯನ್ನ ತೆಗೆದ್ಬಿಟ್ಟು ಕ್ಲೀನ್ ಆಗಿ ಅದು ಒಂದ್ ಪ್ಯಾಕೆಟ್ ಮೂಲಕ ನಾವು ಮಾರಾಟ ಮಾಡಿದ್ರೆ ಅದ್ರ ಮೌಲ್ಯವರ್ಧನ ಅಂತ ಹೇಳ್ತಾರೆ. ಮೇಡಮ್ ರೇ, ಹಂಗಿದ್ರೆ ನಮ್ ಸಂಘದವರಿಗೆ ಹೌದು ನೀವು ತರಬೇತಿ ಕೊಡಿಸಿದ್ರೆ. ಹೌದು, ನೀವು ಕೇಳಿದ್ವಲ್ಲ ಈ ಮಾತು ಏನ್ ಮಾಡ್ಬೇಕು ಅಂದ್ಕೊಂಡಿದೀವಿ ಅಂದ್ರೆ, ಯಾರು ಈಗ ಬೆಳೆದವ್ ಎಳ್ಳೆಳ್ ಚೀಲ ಮೂರ್ ಚೀಲ ಬೆಳಿತಾರಲ್ಲ, ಸುಮ್ಮನ್ ಮಾರ್ಕೆಟ್ ಸುರಿದು ಬಿಡ್ತಾವೆ ದುಡ್ಡಿ ಮೂರ್ ಕಾಸಿಗೆ. ಈಗ ಏನ್ ಮಾಡ್ತೀವಿ ನಾವು ಸಂಘದರೆ, ಅವನ್ನೆಲ್ಲ ತಗೊಂಬಿಟ್ಟು ಸಾವೆ ನವಣೆನ ಬೇಯಿಸಿ ಕುಟ್ಟಿ ಎಲ್ಲ ಪ್ಯಾಕೆಟ್ ಮಾಡಿ ಮಾರ್ಕೆಟ್ ಎಲ್ಲ ನಾವೇ ಮಾಡಿದ್ರೆ ಒಳ್ಳೇದಾಗುತ್ತೆ ಮೇಡಮ್. ಸಾವಿತ್ರಮ್ಮ ಕೇಳಮ್ಮ, ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ರಾಜ್ಯ ಸರ್ಕಾರದಿಂದ ರೈತ ಉತ್ಪಾದಕನ ಕೇಂದ್ರ ಅಂತ ಮಾಡಿದ್ದಾರೆ. ಒಂದೊಂದು ತಾಲೂಕಿನಲ್ಲಿ 5-6 ಹಿಂಗೆ ಮಾಡಿದ್ದಾರೆ. ಅಲ್ಲಿ ಸಾವಕ್ಕಿ ಮಿಷನ್ ನಮ್ಮ ಇಲಾಖೆಯಿಂದ ಕೊಟ್ಟಿರ್ತಕ್ಕಂತ ಮಿಷನ್ ತಂದಾಕಿದ್ದಾರೆ. ಅಲ್ಲಿ ಹೋಗಿ ಹಾಕೊಂಡ್ರೆ ನೀವು ಬೇಸದೇನ್ ಬೇಡ, ಅಲ್ಲಿ ಸಾವಕ್ಕಿ ಹಾಕಿದ್ರೆ ಅದು ಅದು 5 ಗ್ರೇಡಿಂಗ್ ಅಲ್ಲಿ ಆಗುತ್ತೆ ಅಮ್ಮ, 5 ಮಿಷನ್ ಇರುತ್ತೆ ಅದ್ರಲ್ಲಿ. ಮೇಡಮ್ ರೇ, ನಂದೊಂದು ಪ್ರಶ್ನೆ ಹೇಳಿ ಅಮ್ಮ. ನಿಮ್ ಇಲಾಖೆಗಳಿಂದ ಬೀಜ ಗೊಬ್ಬರ ಏನ ಕೊಡ್ತಾರಂತಲ್ಲ ಮೇಡಮ್ ರೇ, ಟಾರ್ಪಲ್ ಏನೇನವ? ಹೌದು ಹೇಳ್ರಿ ಮೇಡಮ್ ರೇ, ಯಾವ ಕೊಡ್ತೀರಾ? ಬೀಜ ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ಲಮ್ಮ, ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಬೀಜಗಳನ್ನ ನಾವು ನಮ್ಮ ಇಲಾಖೆಯಿಂದ ಕೊಡ್ತೀವಿ. ಬಂದು ಅಲ್ಲಿ ತಗೋಬೇಕು ನೀವು. ಅದು ಬಂದು ನಾವು ತಗೋಣಕ್ಕೆ ನಮ್ಗೆ ಗೊತ್ತಾಗಲ್ಲ ಮೇಡಮ್ ರೇ, ನಾವು ಹಳ್ಳಿ ಹೆಣ್ಮಕ್ಳು. ಏನ್ ಮಾಡ್ಬೇಕು ಮೇಡಮ್ ರೇ ಅದ್ರ ಬಗ್ಗೆ? ಅಲ್ಲಿ ಬಂದು ಆಫೀಸ್ ಅಲ್ಲಿ ಬಂದು ವಿಚಾರಿಸ್ಬೇಕಮ್ಮ, ಯಾವ ಟೈಮ್ ಅಲ್ಲಿ ಕೊಡ್ತೀರಾ ಏನು ಅಂತ ವಿಚಾರ ಮಾಡ್ಬೇಕು. ನೀವು ವಸ್ತು ಯಾವಾಗ್ಲಾದ್ರೂ ಬಂದಾಗ ಅದಗತ್ತೆಗೆ ಏನ್ ಬರ್ಬೇಕಾಗಿಲ್ಲ, ಹೋಗ್ ಬಂದು ಒಂದ್ ಮಾತು ವಿಚಾರಿಸ್ಕೊಂಡು ಹೋಗ್ಬೇಕು. ಆಯ್ತು ಮೇಡಮ್. ನೋಡ್ಲತ್ತಮ್ಮ, ಮೇಡಮ್ ಅವ್ರು ಹೇಳೋದ್ ನೋಡಿರೆ, ನಾವು ಆಗಾಗ ಕೃಷಿ ಇಲಾಖೆ ಕಡೆಗೆ ಹೋಗ್ಬೇಕವ್ವ, ಸಂತೆ ಮಾಡ್ಕೊಳ್ಳೋದು ಊರಿ ಬರೋದೇ ಮಾಡಿದ್ರೆ ಅಲ್ಲಿ ಏನ್ ಕಾಲ್ ಕಾಲಕ್ಕೆ ಬದಲಾವಣೆ ಆಗಿರ್ತವೆ ಅಂತ ನಮ್ಗೆ ಅದು ಗೊತ್ತಾಗಲ್ಲ. ಇನ್ ಮುಂದೆ ನಾವೆಲ್ಲರೂ ಈ ಮೇಡಮ್ ಅವ್ರ ನಂಬರ್ ತಾಣಂದ್ರಿ, ಅವ್ರ ಸಂಪರ್ಕದಲ್ಲಿ ಇದ್ದು ಏನೇನ್ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋಂಥದ್ದನ್ನ ನಾವು ತಿಳ್ಕೊಳನ್ರಿ. ಮೇಡಮ್ ಅವರೇ, ನೀವು ಇದುವರೆಗೂ ನಮ್ಗೆ ಒಳ್ಳೊಳ್ಳೆ ಮಾಹಿತಿ ಹೇಳಿದಿರಾ, ಅದಕ್ಕೆ ನಿಮ್ಗೆ ನಮ್ಮ ಹಳ್ಳಿ ಪರವಾಗಿ ನಿಮ್ಗೆ ನಮಸ್ಕಾರ. ಧನ್ಯವಾದಗಳು. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಹೊಸದುರ್ಗ ತಾಲೂಕು ಆದ್ರಿಕಟ್ಟೆಯ ಶ್ರೀದೇವಿ ಕಲಾ ಮತ್ತು ಸಾಂಸ್ಕೃತಿಕ ತಂಡದ ಸದಸ್ಯರು ಪ್ರಸ್ತುತಪಡಿಸಿದ ಅನ್ನದಾತ ನಾಟಕ ಕೇಳಿದಿರಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ರೈತರಿಗೆ ಸಲಹೆ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ದಿವ್ಯಾವಿ. ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಧನುರ್ವಾಯು ಎನ್ನುವ ಕಾಯಿಲೆ ಬಗ್ಗೆ ಚರ್ಚಿಸೋಣ. ಧನುರ್ವಾಯು ಕಾಯಿಲೆ ನಾವೇನ್ ಹೇಳ್ತೀವಿ, ನಾವು ಚಿಕ್ಕ ಮಕ್ಕಳ ಬಿದ್ರೆ ಅಥವಾ ಯಾರೇ ಬಿದ್ರು ಟೆಟನಸ್ ಅಥವಾ ಟೆಟನಸ್ ಇಂಜೆಕ್ಷನ್ ಅಂತ ಎಲ್ಲರೂ ಮಾತಾಡ್ತಾರೆ. ಅಷ್ಟೇ ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆ ನಾವು ಬಿದ್ದಾಗ ಟೆಟನಸ್ ಇಂಜೆಕ್ಷನ್ ಕೊಟ್ರು, ಟಿ ಇಂಜೆಕ್ಷನ್ ಕೊಟ್ರು ಅಂತ ಹೇಳ್ತೀವಿ ಅಂದ್ರೆ ಅದರ ಕಾಯಿಲೆಯ ಹೆಸರೇ ಧನುರ್ವಾಯು ಕಾಯಿಲೆ ಅಂತ. ಅದು ಏನಕ್ಕೆಪ್ಪ ಅಂದ್ರೆ ಈ ಟೆಟನಸ್ ಅನ್ನುವಂತಹ ಕಾಯಿಲೆ ಬರೋದು ಬ್ಯಾಕ್ಟೀರಿಯಾಯಿಂದ, ಕ್ಲಾಸ್ಟ್ರೀಡಿಯಂ ಟೆಟನಿ ಅಂತ ಅದರ ಹೆಸರು. ಅದು ಯಾವ ರೀತಿ ಮಾಡುತ್ತೆ ಅಂದ್ರೆ ಬ್ಯಾಕ್ಟೀರಿಯಾಯಿಂದ ನಮಗೆ ಒಂದು ಅವುಗಳು ಒಂದು ರೀತಿಯಾದಂತಹ ಈ ಚಳಿ ಗಾಳಿ ಅಥವಾ ಹೆಚ್ಚಿನ ಉಷ್ಣಾಂಶ ಅಥವಾ ತೇವಾಂಶ ಅವುಗಳಿಂದ ಅವುಗಳನ್ನ ಅವು ರಕ್ಷಿಸಿಕೊಳ್ಳಲು ಬೀಜದ ರೂಪದಲ್ಲಿ ಮಾರ್ಪಡ್ತವೆ. ಅದನ್ನ ನಾವು ಸ್ಪೋರ್ಟ್ಸ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಆ ಬೀಜಕಗಳು ಅಥವಾ ಬೀಜದ ರೂಪದಲ್ಲಿರೋವ ಏನಾಗ್ತವೆ, ನಾವು ಮಣ್ಣಿನಲ್ಲಿ ಅಥವಾ ಇನ್ನೊಂದ್ರಲ್ಲಿ ಇರ್ತವೆ. ಅವು ಬಿದ್ದಾಗ ಅಥವಾ ನಾವು ಗಾಯ ಮಾಡಿಕೊಂಡಾಗ ನಮ್ಮ ಗಾಯದ ಚರ್ಮದ ಮೂಲಕ ಗಾಯದ ಮೂಲಕ ನಮ್ಮ ದೇಹವನ್ನ ಸೇರಿದೆ. ದೇಹವನ್ನ ಸೇರಿದ ಕೂಡಲೇ ಅವು ಮತ್ತೆ ತಮ್ಮ ಕಾರ್ಯಗಳನ್ನ ಶುರು ಮಾಡ್ತವೆ. ಅವುಗಳು ದೇಹಕ್ಕೆ ಸೇರಿದಾಗ ವಿಷದ ರೂಪದಲ್ಲಿ ವಿಷವನ್ನ ಬೀರ್ತವೆ, ಅಂದ್ರೆ ದೇಹದಲ್ಲೆಲ್ಲ ಸಂಚಲನ ಆಗತ್ತೆ. ಅದರಿಂದ ಏನಾಗತ್ತೆ, ಈ ಕಾಯಿಲೆಯು ಕೂಡ ಯಾವ ರೀತಿ ತೊಂದರೆ ಮಾಡುತ್ತೆ ಅಂದ್ರೆ ನಮಗೆ ನರಗಳಿಗೆ ಮತ್ತೆ ಮಾಂಸಖಂಡಗಳಿಗೆಲ್ಲ ತೊಂದರೆ ಆಗ್ತವೆ. ಅಲ್ಲೇನಾಗತ್ತೆ, ದೇಹ ಮರಗಟ್ಟರತ್ರ ಆಗುತ್ತೆ. ನಾವು ಯಾವುದೇ ರೀತಿಯಾದಂತಹ ಚಲನೆ ವಲನೆಗಳು ಮಾಡೋಕ್ಕಾಗೋದಿಲ್ಲ. ಕೀಲ್ಕುದುರೆ ಅಂತ ಏನ್ ಹೇಳ್ತೀರಿ ಆ ರೀತಿಯಾದಂತಹ ಪೂರ್ತಿ ದೇಹ ಒಂಥರ ಮರಗಟ್ಟಂಗಾಗಿ ಕೊನೆಗೆ ಉಸಿರಾಟ ನಿಂತು ಹೋಗಿ ಮರಣ ಉಂಟಾಗುತ್ತೆ. ಇದು ಇಷ್ಟು ಬಹಳ ಮುಖ್ಯವಾದ ಕಾಯಿಲೆ. ಆದ್ರೆ ಕೆಲವು ಸರಿ ಏನಾಗತ್ತೆ, ಅರಿವಿಲ್ದಿರ ಕೆಲವರು ಇದನ್ನ ಅಲ್ಲಗಳಿತಾರೆ, ಎಲ್ಲೋ ಬಿದ್ದೆ ಒರೆಸ್ಕೊಂಡೆ ಹಂಗೆ ಓದೆ ಅಂತ ಇದ್ ಮಾಡ್ತಾರೆ. ಇದು ಕೇವಲ ಮನುಷ್ಯನಿಗೆ ಅಲ್ಲ, ಪ್ರಾಣಿಗಳಲ್ಲೂ ಅಷ್ಟೇ ಇದೇ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತವೆ. ಅದಕ್ಕೆ ನಾವು ಕೇವಲ ಮನುಷ್ಯನಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ಗಾಯಗಳಾದಾಗ ಅಥವಾ ತಂತಿಯಿಂದ ಚುಚ್ಚಿತು ಈ ಬೇಲಿ ಹಾರ್ಲಿಕ್ಕೆ ಹೋದಾಗ ಗಾಯಗಳು ಈ ರೀತಿಯಾದಾಗ ನಾವು ಟೆಟನಸ್ ಅನ್ನೋ ಇಂಜೆಕ್ಷನ್ ನಾವು ಮಾಡಲಿಲ್ಲ ಅಂತಂದ್ರೆ ಕೆಲವು ಪ್ರಾಣಿಗಳು ಸಾವನ್ನಪ್ಪುತ್ತವೆ. ಇದು ರೋಗ ಲಕ್ಷಣ ಅಂತ ಹೇಳೋದಂದ್ರೆ ಇದಕ್ಕೂ ಅಷ್ಟೇ ಗುಣ ಮಾಡೋದು ತುಂಬಾ ಕಷ್ಟ ಇದೆ. ಕೆಲವು ಬಾರಿ ನಾವು ನೋಡ್ತೀವಿ ಈ ಮೇಕೆಗಳಲ್ಲಿ ಬಹಳಷ್ಟು ಈ ಧನುರ್ವಾಯುಯಿಂದ ಸಾವನ್ನಪ್ಪುತ್ತವೆ ಮೇಕೆಗಳು. ನನ್ನ ವೃತ್ತಿ ಜೀವನದಲ್ಲಿ ನೋಡಿರೋ ಪ್ರಕಾರ ಈ ಮೇಕೆಗಳಲ್ಲಿ ಈ ಎಲ್ಲೋ ಬೇಲೆ ಮೇಯಕ್ ಹೋಗ್ತಿರ್ತವೆ, ಅವುಗಳು ಮುಳ್ಳನ್ನ ಗಿಡದಿಂದನೋ ಅಥವಾ ಮಣ್ಣಲ್ಲೋ ಈ ರೀತಿಯಾದಂತಹ ಗಾಯಗಳನ್ನ ಮಾಡ್ಕೊಂಡಿರ್ತಾರೆ. ಅವರ ಮಾಲೀಕರಿಗೂ ಗೊತ್ತಾಗಿರೋಲ್ಲ. ಅದು ಧನುರ್ವಾಯು ಆದ ನಂತರ ತಗೊಂಡ್ ಬಂದಾಗ ಚಿಕಿತ್ಸೆ ಮಾಡೋದು ಕೆಲವು ಬಾರಿ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಬಹಳಷ್ಟು ಕಷ್ಟ. ಅದನ್ನ ಕೆಲವು ಉಳಿಕೊಳ್ತವೆ ಆದ್ರೆ ಬಹಳಷ್ಟು ಕಷ್ಟ. ಅದರಿಂದ ಯಾವುದೇ ರೀತಿಯಾದಂತಹ ಗಾಯಗಳಾಗ್ಲಿ ಮೈ ಮೇಲೆ ಆದಾಗ ಅದು ಪ್ರಾಣಿಗೆ ಆಗಿರ್ಲಿ ಅಥವಾ ಮನುಷ್ಯನಿಗೆ ಆಗಿರ್ಲಿ ಈ ಧನುರ್ವಾಯು ಅನ್ನುವಂತಹ ಒಂದು ರೋಗವನ್ನ ತಡೆಗಟ್ಟೋದಕ್ಕೂ ಲಸಿಕೆ ಬರುತ್ತೆ. ಅದೇ ನಾವು ಟಿ ಅಂತ ಏನ್ ಹೇಳ್ತೀವಿ ಅದೇ ರೀತಿ ಪ್ರಾಣಿಗಳಿಗೂ ಲಸಿಕೆ ಬರ್ತವೆ. ಅದನ್ನ ಹಾಕಿಸ್ಕೊಂಡ್ರೆ ನಾವು ಅದನ್ನ ಬರದೇ ಇರೋ ತರ ನೋಡ್ಕೋಬಹುದು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದ. ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಹವಾಮಾನ ವರದಿ. ದಕ್ಷಿಣ ಒಳನಾಡಿನಲ್ಲಿ ಈಶಾನ್ಯ ಮುಂಗಾರು ದುರ್ಬಲವಾಗಿತ್ತು. ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಒಣಹವೆ ಇತ್ತು. ರಾಜ್ಯದ ಸಮತಟ್ಟಾದ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ 15.6 ಡಿಗ್ರಿ ಸೆಂಟಿಗ್ರೇಡ್ ಧಾರವಾಡ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ದಾಖಲಾಗಿದೆ. ಇಂದು ಡಿಸೆಂಬರ್ 23 2024 ದಕ್ಷಿಣ ಕನ್ನಡ ಉಡುಪಿ ಬೆಳಗಾವಿ ಧಾರವಾಡ ಬಾಗಲಕೋಟೆ ಗದಗ ಚಾಮರಾಜನಗರ ರಾಮನಗರ ಮೈಸೂರು ಚಿಕ್ಕಮಗಳೂರು ಹಾಸನ ಕೊಡಗು ಮತ್ತು ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಚಿಕ್ಕಮಗಳೂರು ಹಾಸನ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆ ಹೊರತುಪಡಿಸಿ ರಾಜ್ಯದಾದ್ಯಂತ ಒಣ ಹವೆ ಇರುವ ಸಾಧ್ಯತೆ ಇದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಂಜು ಅಥವಾ ದಟ್ಟ ಮಂಜು ಆವರಿಸುವ ಸಾಧ್ಯತೆ ಇದೆ. ನಾಳೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಹಾಸನ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆ ಹೊರತುಪಡಿಸಿ ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಂಜು ಅಥವಾ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ ಇರುತ್ತದೆ. ಕೆಲವು ಕಡೆಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಅಥವಾ ಮಂಜು ಆವರಿಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 19 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದ್ರಿ.